ಪಡೆದಿರ್ತಾರೆ. 2007 SDM ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆಯ ನೇತ್ರ ಚಿಕಿತ್ಸಾ ವಿಭಾಗಕ್ಕೆ ಸೇರಿದ ಇವರು ಕಳೆದ 18 ವರ್ಷಗಳಿಂದ ತಮ್ಮ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಪ್ರಸ್ತುತ ಇವರು ಪ್ರಾಧ್ಯಾಪಕರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಮಸ್ಕಾರ. ಇವತ್ತಿನ ವಿಷಯ ಬಾಲ್ಯದ ಕುರುಡುತನ ತಡೆಗಟ್ಟುವಿಕೆ ಮತ್ತು ಅದರ ನಿರ್ವಹಣೆ ಕುರಿತು ಹೆಚ್ಚಿನ ಮಾಹಿತಿಯನ್ನು ಡಾಕ್ಟರ್ ನಮ್ಮ ಕೇಳುಗರಿಗೆ ಮಾಡಿಕೊಡಿ. ಎಲ್ಲರಿಗೂ ನಮಸ್ಕಾರ. ಇಂದು ನಾನು ನಿಮ್ಮೆಲ್ಲರೊಂದಿಗೆ ಮಕ್ಕಳ ಕಣ್ಣಿನ ಆರೋಗ್ಯದ ಕುರಿತು ಕೆಲವು ಮುಖ್ಯವಾದ ವಿಷಯಗಳನ್ನು ಹಂಚಿಕೊಳ್ಳಲು ಬಂದಿದ್ದೇನೆ. ಮಕ್ಕಳ ದೃಷ್ಟಿ ಅವರ ಭವಿಷ್ಯದ ಅಡಿಪಾಯವಿದ್ದಂತೆ. ಒಂದು ವೇಳೆ ಅವರ ಕಣ್ಣುಗಳಲ್ಲಿ ಯಾವುದೇ ಸಮಸ್ಯೆಗಳಿದ್ದರೆ ಅದು ಅವರ ಕಲಿಕೆ, ಬೆಳವಣಿಗೆ ಮತ್ತು ಜೀವನದ ಗುಣಮಟ್ಟದ ಮೇಲೆ ಗಂಭೀರ ಪರಿಣಾಮ ಬೀರಬಹುದು. ಅಷ್ಟೇ ಅಲ್ಲ, ಅವರ ಕುಟುಂಬ ಮತ್ತು ಸಮಾಜದ ಮೇಲೂ ಇದು ದೊಡ್ಡ ಹೊರೆಯಾಗಿದೆ. ನಮ್ಮ ಭಾರತ ದೇಶದಲ್ಲಿ ಸುಮಾರು 2-2.5 ಲಕ್ಷ ಮಕ್ಕಳು ಕುರುಡರಾಗಿದ್ದಾರೆ ಅಂತ ನಿಮಗೆ ಗೊತ್ತಾ? ಆಶ್ಚರ್ಯ ಅಂದರೆ ಇದರಲ್ಲಿ ಸುಮಾರು 80%ರಷ್ಟು ಕುರುಡತನವನ್ನು ನಾವು ತಡೆಯಬಹುದು. ಮಕ್ಕಳಲ್ಲಿ ಕುರುಡತನ ಬರಲು ಹಲವು ಕಾರಣಗಳಿವೆ. ಅವುಗಳಲ್ಲಿ ಮುಖ್ಯವಾದುದು ಅಂದರೆ ಹುಟ್ಟಿನಿಂದಲೇ ಬರುವ ಕಣ್ಣಿನ ಪೊರೆ, ಕಣ್ಣಿನ ದೃಷ್ಟಿದೋಷಗಳು, ವಿಟಾಮಿನ್ ಎ ಕೊರತೆ, ಮೆಳ್ಗಣ್ಣು, ಅವಧಿ ಪೂರ್ವ ಜನಿಸಿದ ಮಕ್ಕಳಲ್ಲಿ ಬರುವ ರೆಟಿನೋಪತಿ ಆಫ್ ಪ್ರೀಮೆಚುರಿಟಿ, ಸೋಮಾರಿಯಾದ ಕಣ್ಣು ಇತ್ಯಾದಿ. ಈಗ ಒಂದೊಂದಾಗಿ ಇದರ ಬಗ್ಗೆ ತಿಳಿಯೋಣ. ಮೊದಲನೆಯದಾಗಿ ಹುಟ್ಟಿನಿಂದ ಬರುವ ಕಣ್ಣಿನ ಪೊರೆ. ಇದು ಹುಟ್ಟಿದಾಗ ಅಥವಾ ಸ್ವಲ್ಪ ದಿನಗಳ ನಂತರ ಕಣ್ಣುಗಳಲ್ಲಿ ಕಾಣಿಸಿಕೊಳ್ಳುವ ಪೊರೆ. ಇದು ಸಾಮಾನ್ಯವಾಗಿ ವಂಶ ಪಾರಂಪರಿಕವಾಗಿ ಬರುತ್ತೆ ಅಥವಾ ಗರ್ಭಿಣಿಯಾಗಿದ್ದಾಗ ಏನಾದರೂ ಸೋಂಕು ಉಂಟಾಗಿದ್ದರೆ ಬರಬಹುದು. ಮಗುವಿನ ಕಣ್ಣಿನ ಪಾಪೆಯ ಮಧ್ಯೆ ಬಿಳಿ ಬಣ್ಣ ಕಾಣಿಸಿಕೊಂಡರೆ ಅಥವಾ ಮಗು ತಾಯಿಯನ್ನು ಗುರುತಿಸದೇ ಇದ್ದರೆ ಇದನ್ನು ಪತ್ತೆ ಹಚ್ಚಬಹುದು. ಇದಕ್ಕೆ ಶಸ್ತ್ರಚಿಕಿತ್ಸೆ ಮಾಡಿ ಕಣ್ಣಿನ ಪೊರೆಯನ್ನು ತೆಗೆದು ಲೆನ್ಸ್ ಹಾಕಬಹುದು. ಎರಡನೇದಾಗಿ ಕಣ್ಣಿನ ದೃಷ್ಟಿದೋಷಗಳು. ಇದು ಕಣ್ಣಿನ ರೆಟಿನಾದ ಮೇಲೆ ಬೆಳಕು ಸರಿಯಾಗಿ ಕೇಂದ್ರೀಕರಿಸಲು ಆಗದೇ ಇರೋದ್ರಿಂದ ಉಂಟಾಗುತ್ತೆ. ಮಕ್ಕಳಲ್ಲಿ ಇದನ್ನು ಹೇಗೆ ಗುರುತಿಸುವುದು? ಈ ಕೆಳಗಿನ ಲಕ್ಷಣಗಳನ್ನು ಗಮನಿಸಬೇಕು. ಕಣ್ಣುಗಳನ್ನು ಚಿಕ್ಕದಾಗಿ ಮಾಡುವುದು ಅಥವಾ ಉಜ್ಜಿಕೊಳ್ಳುವುದು, ಟಿವಿ ಅಥವಾ ಮೊಬೈಲ್ ಪರದೆಗೆ ತುಂಬ ಹತ್ತಿರದಿಂದ ಕೂಡುವುದು, ಪುಸ್ತಕಗಳನ್ನು ತುಂಬ ಹತ್ತಿರದಿಂದ ಹಿಡಿದುಕೊಳ್ಳುವುದು, ತಲೆನೋವು ಅಥವಾ ಕಣ್ಣು ನೋವು ಅಂತ ಹೇಳುವುದು, ಶಾಲೆಯಲ್ಲಿ ಸರಿಯಾಗಿ ಓದದೇ ಇರುವುದು. ಇದಕ್ಕೆ ಚಿಕಿತ್ಸೆ ಅಂದರೆ ಕನ್ನಡಕ ಅಥವಾ ಕಾಂಟ್ಯಾಕ್ಟ್ ಲೆನ್ಸ್ ಬಳಸುವುದು. ಮೂರನೇದಾಗಿ ವಿಟಾಮಿನ್ ಎ ಕೊರತೆ. ಇದರಿಂದ ಕಣ್ಣಿನ ಬಿಳಿ ಭಾಗ ಮತ್ತು ಕರಿಗುಡ್ಡೆ ಒಣಗುತ್ತೆ. ಒಂದು ವೇಳೆ ಚಿಕಿತ್ಸೆ ನೀಡದೇ ಹೋದರೆ ಕುರುಡತನ ಉಂಟಾಗಬಹುದು. ಯಾರಿಗೆಲ್ಲ ಇದರ ಅಪಾಯ ಜಾಸ್ತಿ ಇರುತ್ತದೆ ಅಂದರೆ, ಒಂದು, ಸರಿಯಾಗಿ ಪೌಷ್ಟಿಕಾಂಶ ಸಿಗದ ಮಕ್ಕಳು, ತಾಯಿ ಹಾಲು ಕುಡಿಯದ ಮಕ್ಕಳು, ದಡಾರ ಅಥವಾ ಭೇದಿಯಂಥ ಸೋಂಕುಗಳಿರುವ ಮಕ್ಕಳು. ಇದನ್ನು ಹೇಗೆ ಗುರುತಿಸೋದು? ರಾತ್ರಿ ಹೊತ್ತು ಕಣ್ಣು ಕಾಣಿಸದೇ ಇರುವುದು, ಕಣ್ಣಿನ ಬಿಳಿ ಭಾಗ ಒಣಗಿ ಬಿಳಿ ಪ್ಯಾಚ್ ಕಾಣಿಸಿಕೊಳ್ಳುವುದು, ಕರಿಗುಡ್ಡೆ ಒಣಗಿ ಹುಣ್ಣಾಗುವುದು. ಇದಕ್ಕೆ ಚಿಕಿತ್ಸೆ ಅಂದರೆ ವಿಟಾಮಿನ್ ಎ ಮಾತ್ರೆಗಳನ್ನು ಕೊಡುವುದು, ವಿಟಾಮಿನ್ ಎ ಅಂಶವಿರುವ ಆಹಾರಗಳಾದ ಸೊಪ್ಪು, ತರಕಾರಿಗಳು, ಕ್ಯಾರೆಟ್, ನುಗ್ಗೆಕಾಯಿ, ಮಾವಿನ ಹಣ್ಣು ಮುಂತಾದವುಗಳನ್ನು ತಿನ್ನಲು ಕೊಡುವುದು. ಈಗ ನಾವು ಮೆಳ್ಗಣ್ಣಿನ ಬಗ್ಗೆ ಮಾತನಾಡೋಣ. ಮೆಳ್ಗಣ್ಣು, ಇದು ಕಣ್ಣುಗಳು ಒಂದೇ ದಿಕ್ಕಿನಲ್ಲಿ ನೋಡದೆ ಬೇರೆ ಬೇರೆ ದಿಕ್ಕಿನಲ್ಲಿ ನೋಡುವ ಸ್ಥಿತಿ. ಇದು ಕಣ್ಣಿನ ದೃಷ್ಟಿದೋಷಗಳು, ಕಣ್ಣಿನ ಸ್ನಾಯುಗಳ ತೊಂದರೆ, ಮೆದುಳಿನ ಸಮಸ್ಯೆಗಳು ಮುಂತಾದ ಕಾರಣಗಳಿಂದ ಬರಬಹುದು. ಮಕ್ಕಳಲ್ಲಿ ಇದನ್ನು ಹೇಗೆ ಗುರುತಿಸೋದು? ಕಣ್ಣುಗಳು ಸ್ಪಷ್ಟವಾಗಿ ಬೇರೆ ಬೇರೆ ದಿಕ್ಕಿನಲ್ಲಿ ನೋಡುವುದು, ತಲೆಯನ್ನು ಒಂದು ಕಡೆಗೆ ತಿರುಗಿಸಿ ನೋಡುವುದು, ಪದೇ ಪದೇ ಕಣ್ಣು ಮಿಟುಕಿಸುವುದು, ಒಂದೇ ವಸ್ತು ಎರಡು ಸಲ ಕಾಣಿಸುವುದು, ಪೋಷಕರು ತಮ್ಮ ಮಕ್ಕಳನ್ನು ಗಮನಿಸುತ್ತಿರುವಾಗ ಅವರ ಕಣ್ಣುಗಳು ನೇರವಾಗಿಲ್ಲದೆ ಬೇರೆ ಬೇರೆ ದಿಕ್ಕಿನಲ್ಲಿ ನೋಡುತ್ತಿರುವುದನ್ನು ಗಮನಿಸಬಹುದು. ಇದಕ್ಕೆ ಬೇಗ ಚಿಕಿತ್ಸೆಯನ್ನು ಕೊಡಿಸುವುದು ಮುಖ್ಯ. ಇಲ್ಲದಿದ್ದರೆ ಸೋಮಾರಿಯಾದ ಕಣ್ಣು ಉಂಟಾಗಬಹುದು. ಇದಕ್ಕೆ ಕನ್ನಡಕ ಶಸ್ತ್ರಚಿಕಿತ್ಸೆ ಅಥವಾ ಕಣ್ಣಿಗೆ ಪ್ಯಾಚ್ ಹಾಕುವ ಚಿಕಿತ್ಸೆ ನೀಡಬಹುದು. ಅವಧಿ ಪೂರ್ವ ಜನಿಸಿದ ಮಕ್ಕಳಲ್ಲಿ ರೆಟಿನೋಪತಿ ಆಫ್ ಪ್ರೀಮೆಚುರಿಟಿ ಆಗಬಹುದು. ಇದರಲ್ಲಿ ರೆಟಿನಾದಲ್ಲಿ, ರೆಟಿನಾ ಅಂದರೆ ಅಕ್ಷಿಪಟಲದಲ್ಲಿ, ರಕ್ತನಾಳಗಳು ಸರಿಯಾಗಿ ಬೆಳೆಯುವುದಿಲ್ಲ. ಚಿಕಿತ್ಸೆ ನೀಡದೇ ಹೋದರೆ ರೆಟಿನಾ ಬೇರ್ಪಟ್ಟು ದೃಷ್ಟಿ ಕಳೆದುಕೊಳ್ಳಬಹುದು. ಕೊನೆಯದಾಗಿ ಸೋಮಾರಿಯಾದ ಕಣ್ಣು ಅಥವಾ ಎಂಬ್ಲಯೋಪಿಯಾ ಅಥವಾ ಆಲ್ಸಿ ಕಣ್ಣು. ಇದು ಒಂದು ಕಣ್ಣಿನ ದೃಷ್ಟಿ ಕಡಿಮೆಯಾಗುವ ಸ್ಥಿತಿ. ಮೆದುಳು ಇನ್ನೊಂದು ಕಣ್ಣಿಗೆ ಹೆಚ್ಚು ಗಮನ ಕೊಡುವುದರಿಂದ ಹೀಗಾಗುತ್ತೆ. ಕಣ್ಣಿನಲ್ಲಿ ಯಾವುದೇ ರಚನಾತ್ಮಕ ಸಮಸ್ಯೆ ಇಲ್ಲದಿದ್ದರೂ ಮೆದುಳು ಈ ಕಣ್ಣಿನ ದೃಷ್ಟಿಯನ್ನು ಸಂಪೂರ್ಣವಾಗಿ ಬೆಳೆಸುವುದಿಲ್ಲ. ಮಕ್ಕಳಲ್ಲಿ ಈ ಕುರುಡುತನವನ್ನು ತಡೆಯುವುದು ಹೇಗೆ? ಒಂದು, ಬೇಗನೆ ಗುರುತಿಸುವುದು, ನಿಯಮಿತವಾಗಿ ಕಣ್ಣಿನ ತಪಾಸಣೆ ಮಾಡಿಸುವುದು, ಕನ್ನಡಕಗಳನ್ನು ಬಳಸುವುದು, ಮೆಳ್ಗಣ್ಣಿಗೆ ಬೇಗನೆ ಪರೀಕ್ಷೆ ಮತ್ತು ಚಿಕಿತ್ಸೆ, ಪೌಷ್ಟಿಕಾಂಶದ ಕೊರತೆಯನ್ನು ಸರಿಪಡಿಸುವುದು, ಲಸಿಕೆಗಳನ್ನು ಹಾಕಿಸುವುದು, ನಿಯಮಿತವಾಗಿ ಕಣ್ಣಿನ ಪರೀಕ್ಷೆ ಮಾಡಿಸುವುದು, ಶಾಲಾ ತಪಾಸಣೆ ಅಥವಾ ಆಸ್ಪತ್ರೆಗೆ ಭೇಟಿ ನೀಡುವುದು, ಮೊಬೈಲ್ ಟಿವಿ ನೋಡುವ ಸಮಯವನ್ನು ಕಡಿಮೆ ಮಾಡಿ ಮತ್ತು ಹೊರಾಂಗಣ ಚಟುವಟಿಕೆಗಳನ್ನು ಪ್ರೋತ್ಸಾಹಿಸುವುದು. ಕೊನೆಯದಾಗಿ ಹೇಳುವುದಾದರೆ, ಮೇಲೆ ತಿಳಿಸಿದ ಎಲ್ಲ ಸಮಸ್ಯೆಗಳಲ್ಲಿ ಸುಮಾರು 80%ರಷ್ಟು ಸಮಸ್ಯೆಗಳನ್ನು ಬೇಗನೆ ಪತ್ತೆ ಹಚ್ಚಿದ್ದರೆ ಸುಲಭವಾಗಿ ಗುಣಪಡಿಸಬಹುದು. ಹಾಗಾಗಿ ನೀವೆಲ್ಲರೂ ಈ ಎಚ್ಚರಿಕೆ ಚಿಹ್ನೆಗಳನ್ನು ಗಮನಿಸಿ ಮತ್ತು ಕೂಡಲೇ ನಿಮ್ಮ ಕಣ್ಣಿನ ವೈದ್ಯರನ್ನು ಭೇಟಿ ಮಾಡಿ. ಈ ಎಚ್ಚರಿಕೆ ಚಿಹ್ನೆಗಳು ಯಾವುದೆಂದರೆ, ಕಣ್ಣಿನ ಪಾಪೆಯ ಮಧ್ಯೆ ಬಿಳಿ ಬಣ್ಣ ಕಾಣಿಸುವುದು, ಪುಸ್ತಕ ಟಿವಿ ಮೊಬೈಲನ್ನು ತುಂಬ ಹತ್ತಿರದಿಂದ ನೋಡುವುದು, ಮಗು ತಾಯಿಯನ್ನು ಗುರುತಿಸದೇ ಇರುವುದು, ತಲೆಯನ್ನು ತಿರುಗಿಸಿ ನೋಡುವುದು ಅಥವಾ ಕಣ್ಣುಗಳನ್ನು ಚಿಕ್ಕದಾಗಿ ಮಾಡುವುದು. ಕೇಳುಗರೆ, ಮಕ್ಕಳ ಕಣ್ಣಿನ ಆರೋಗ್ಯದ ಬಗ್ಗೆ ಗಮನ ಕೊಡುವುದು ನಿಮ್ಮೆಲ್ಲರ ಜವಾಬ್ದಾರಿ. ಈ ಅಮೂಲ್ಯವಾದ ಮಾಹಿತಿ ನಿಮಗೆ ಉಪಯುಕ್ತವಾಗಿದೆ ಎಂದು ನಾನು ಭಾವಿಸುತ್ತೇನೆ. ನಿಮ್ಮ ಮಕ್ಕಳ ಕಣ್ಣುಗಳು ಆರೋಗ್ಯವಾಗಿದ್ದರೆ ಅವರ ಭವಿಷ್ಯವೂ ಬೆಳಗುತ್ತದೆ. ಕೇಳುಗರೆ, ಇವತ್ತಿನ ವಿಷಯ ಬಾಲ್ಯದ ಕುರುಡುತನ ತಡೆಗಟ್ಟುವಿಕೆ ಮತ್ತು ಅದರ ನಿರ್ವಹಣೆ ಕುರಿತು. ಈ ಕುರಿತು ತಾವು ಪ್ರಶ್ನೆಗಳನ್ನು ಕೇಳ್ಬೋದು ನಮಗೆ ಕರೆ ಮಾಡಿ. ಡಾಕ್ಟರ್ ಮೊದಲನೇ ಕರೆ ಯಾರು ಅಂತ ನೋಡೋಣ. ಹಲೋ ಹಲೋ, ಯಾರ್ರಿ ಮಾತಾಡೋದು? ನನ್ನ ಹೆಸರು ಮೊಹಮ್ಮದ್ ರಫೀಕ್ ಅಂತ. ಹಾಂ ಹೇಳ್ರಿ, ಎಲ್ಲಿಂದ ಮಾತಾಡ್ತಾ ಇದ್ದೀರಾ? ನಾನು ನವಲಗುಂದಲಿಂದ ಮಾತಾಡ್ತೀನಿ, ಧಾರವಾಡ ಜಿಲ್ಲಾ ನವಲಗುಂದ ತಾಲೂಕು ನವಲಗುಂದ. ಹಾಂ ಕೇಳ್ರಿ, ನಿಮ್ಮ ಪ್ರಶ್ನೆಯನ್ನ ನೇರವಾಗಿ ಕೇಳ್ರಿ, ಡಾಕ್ಟರ್ ಇದ್ದಾರೆ. ಹಲೋ ಮೇಡಮ್, ನಮಸ್ತೆ. ನಮಸ್ತೆ, ಹೇಳ್ರಿ. ನನಗೆ ಕಣ್ಣು ಕಾಣಿಸ್ತಾ ಇದೆ. ಹೇಳಿ, ಕೇಳಿ ನಿಮ್ಮ ಪ್ರಶ್ನೆನ. ನಮಗೆ ಕಣ್ಣು ಕಾಣಿಸ್ತಾ, ಕಣ್ಣು ಕಾಣಿಸಂಗಿಲ್ಲ. ಯಾವಾಗ್ಲಿಂದ ಇದ್ದಾರೆ ಇದು? ಹುಟ್ಟಿದಿಂದಾನೇ ಕಾಣಿಸುದಿಲ್ವಾ? ನಿಮ್ಮ ವಯಸ್ಸು? ವಯಸ್ಸು 14. 14 ವರ್ಷ. ಹುಟ್ಟಿದಿಂದಾನೇ ಕಾಣಿಸುದಿಲ್ಲ. ಎರಡು ಕಣ್ಣು ಕಾಣಿಸುದಿಲ್ವಾ? ಎರಡು ಕಣ್ಣು ಕಾಣಿಸಿಲ್ಲ. ಏನಂತ ತೋರಿಸಿದ್ದೀರಾ? ನರದಲ್ಲಿ ರಾತ್ರಿ ಹೊತ್ತು ಕಾಣಿಸುದಿಲ್ವಾ? ಯೂಶಲಿ ಕಣ್ಣಿನ ನರದ ತೊಂದರೆ ಇರುವಾಗ ಈ ತರ ಆಗ್ಬಹುದು. ಇದು ರೆಟಿನಾದು ಅಕ್ಷಿಪಟಲದ ತೊಂದರೆ ಇರುವಾಗ ಈ ತರ ಆಗ್ಬಹುದು. ನೀವು ಇದು ತೋರಿಸಿದ್ದೀರಾ SDM ಆಸ್ಪತ್ರೆಯಲ್ಲಿ? ಹೌದಾ? ಇದು ಯೂಶಲಿ ಅಕ್ಷಿಪಟಲದ ಏನಾದ್ರು ತೊಂದರೆ ಇದ್ರೆ, ಈ ತರ ನರ ವೀಕ್ ಆಗಿದ್ರೆ ಈ ತರ ಆಗಬಹುದು. ಯಾವುದಕ್ಕೂ ಒಂದ್ಸಲ SDM ಹಾಸ್ಪಿಟಲ್ಗೆ ಬನ್ರಿ. ಯಾವುದಕ್ಕೂ ಒಂದ್ಸಲ SDM ಹಾಸ್ಪಿಟಲ್ಗೆ ಬಂದು ಭೇಟಿಯಾಗಿ, ಡಾಕ್ಟರ್ ಇರ್ತಾರಲ್ಲಿ. ಹಾ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ಹಲೋ ಹಲೋ ಹಲೋ, ಯಾರ್ರಿ ಮಾತಾಡೋದು? ವಿಜಯಪುರದಿಂದ ಬಾಬುರಾವ್ ಕುಲಕರ್ಣಿ ಅಂತ. ಬಾಬುರಾವ್ ಕುಲಕರ್ಣಿ ಅವರೇ, ಕೇಳ್ರಿ, ಡಾಕ್ಟರ್ ಇದ್ದಾರೆ, ನೇರವಾಗಿ ಪ್ರಶ್ನೆ ಕೇಳ್ರಿ. ಈಗ ಚಿಕ್ಕ ಮಕ್ಕಳಿಗೆ ಏನಾದರೂ ತೊಂದರೆ ಆದರೆ ಆಗದೆ ತೋರಿಸ್ಬೇಕಾ ಹೇಗೆ ಅಂತ. ನಿಮ್ಮ ರೇಡಿಯೋ ಸೆಟ್ಟನ್ನು ದೂರ ಇಡ್ರಿ ಸ್ವಲ್ಪ. ಏನಂದ್ರಿ, ಚಿಕ್ಕ ಮಕ್ಕಳಲ್ಲಿ ತೊಂದರೆ ಉಂಟಾದಾಗ, ಕಣ್ಣಿನ ತೊಂದರೆ ಸ್ವಲ್ಪ ಇದ್ರೂ ಕೂಡ ಆಗದೆ ತೋರಿಸ್ಬೇಕು ಹೇಗೆ ಅಂತ. ಈಗ ಏನಂದ್ರೆ, ಈಗ ಇದು ಎಚ್ಚರಿಕೆ ಚಿಹ್ನೆಗಳು ಕಂಡ್ರೆ ತಕ್ಷಣ ತೋರಿಸ್ಬೇಕು, ಎಸ್ಪೆಷಲಿ ಸಣ್ಣ ಹುಡುಗರಲ್ಲಿ. ಈಗ ಕಣ್ಣಿನ ಪಾಪೆ ಮಧ್ಯೆ ಬಿಳಿ ಬಣ್ಣ ಏನಾದ್ರು ಕಾಣಿಸಿದ್ರೆ, ಅಥವಾ ಪುಸ್ತಕ ಟಿವಿ ಮೊಬೈಲ್ ಅನ್ನು ತುಂಬಾ ಹತ್ತಿರದಿಂದ ನೋಡ್ತಾ ಇದ್ರೆ, ಆ ತಲೆನೋವು ತಿರುಗಿಸುವುದು ಅಥವಾ ಕಣ್ಣುಗಳು ಚಿಕ್ಕದಾಗಿ ನೋಡೋದು ದೂರದ ನೋಡುವಾಗೆ ಈ ತರ ಇದ್ರೆ ತಕ್ಷಣ ಬಂದು ಒಂದ್ಸತೆ ಕಣ್ಣಿನ ವೈದ್ಯರನ್ನು ನೋಡಬೇಕು. ಆದಷ್ಟು ಬೇಗನೆ ತೋರಿಸೋದು ಒಳ್ಳೆಯದು. ಹೌದು ಹೌದು. ನಮಸ್ಕಾರ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ಹಲೋ. ಹಲೋ. ನಮಸ್ಕಾರ ರೀ, ಯಾರು ಮಾತಾಡೋದು? ಭೀಮರಾವ್ ಕೋಕಟೆ ಅವರು. ಡಾಕ್ಟರ್ ಇದಾರೆ, ನೇರವಾಗಿ ಪ್ರಶ್ನೆ ಕೇಳ್ರಿ. ನಮ್ ಒಂದ್ 5 ವರ್ಷ ಮಗು ಐತ್ರಿ, ಐದು ವರ್ಷ ರೀ. ಅವ್ ಎರಡು ಕಣ್ಣಾಗ ಕಾಯಂ ನೀರ ಬರ್ತಾವ ರೀ. ನೀರ್ ಬರ್ತಾವ? ಇದು ಹುಟ್ಟಿದಿಂದಾನೇ ಬರ್ತಾ ಇದೆಯೋ ಅಥವಾ ಈಗ ಬರ್ತಾ ಇದೆ? ಹುಟ್ಟಿದಿಂದಾನೇ ಬರ್ತಾ ಇದೆ. ಇದು ಯೂಶಲಿ ಏನಾಗುತ್ತೆ ಮಕ್ಕಳಲ್ಲಿ, ಆ ನೀರ್ ಹೋಗೋ ಜಾಗದಲ್ಲಿ ಕೆಲವೊಂದ್ಸತೆ ಅದು ಯೂಶಲಿ ಹುಟ್ಟಿದಾದ್ಮೇಲೆ ಅದು ಓಪನ್ ಆಗ್ಬೇಕು, ಅಲ್ಲಿ ಬ್ಲಾಕ್ ಇರುವಾಗ ಈ ತರ ಆಗತ್ತೆ ಯೂಶಲಿ. ಅದಕ್ಕೆ ನೀರ್ ಹೋಗುವ ಜಾಗದಲ್ಲಿ ಅದಕ್ಕೆ ಶಸ್ತ್ರಚಿಕಿತ್ಸೆ ಮಾಡಿ ಓಪನ್ ಮಾಡಬಹುದು. ನಮಸ್ಕಾರ ಮೇಡಮ್. ನಮಸ್ಕಾರ ರೀ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಇನ್ನೊಂದು ಕರೆ ಇದೆ ಡಾಕ್ಟ್ರೆ. ಹಲೋ. ನಮಸ್ಕಾರ ರೀ, ಯಾರು ಮಾತಾಡೋದ್ರಿ? ತಮ್ಮ ಹೆಸರು? ನಮ್ಮ ಹೆಸರು ಈರಪ್ಪ. ಈರಪ್ಪ ಅವರೇ, ಡಾಕ್ಟರ್ ಇದಾರೆ, ಮಾತಾಡಿ, ನೇರವಾಗಿ ಪ್ರಶ್ನೆ ಕೇಳಿ. ನಮಸ್ಕಾರ ಮೇಡಮ್. ನಮಸ್ಕಾರ ರೀ ಮೇಡಮ್. ಈಗ ನರ ವೀಕ್ ಆಗಿರ್ತಾವಲ್ಲ ಮೇಡಮ್, ಸ್ವಲ್ಪ ಒಂದ್ ಕಣ್ಣು ಕಾಣಿಸ್ತದ, ಒಂದ್ ಕಣ್ಣು ಕಾಣಿಸಲ್ಲ. ಅದ ನರ ವೀಕ್ ಇದೆ ಅಂತಿದ್ದಾರೆ ಮೇಡಮ್, ಅದಕ್ಕೆ ಏನ್ ಮಾಡ್ಬೇಕು ಮೇಡಮ್? ಯೂಶಲಿ ಅದು ನರ ವೀಕ್ ಇದ್ರೆ ಯೂಶಲಿ ಯಾವ್ದು ಅನ್ಸತ್ತೆ, ಆಪ್ಟಿಕ್ ನರ್ವ್ ಇರ್ಬೋದು ಅಥವಾ ಅಕ್ಷಿಪಟಲದ ಇರ್ಬೋದು. ಯೂಶಲಿ ಅದರದ್ದು ಆಪ್ಟಿಕ್ ನರ್ವ್ ಏನಾರು ವೀಕ್ ಇದ್ರೆ ಅದಕ್ಕೆ ಯೂಶಲಿ ಏನ್ ಮಾಡ್ಲಿಕ್ಕೆ ಆಗುದಿಲ್ಲ. ಬಟ್ ಒಂದ್ಸತೆ ಆದ್ರೆ ಸಪೋಸ್ ಇದು ಸೋಮಾರಿ ಆದ ಕಣ್ಣು ಇದ್ರೆ ಅದಕ್ಕೆ ಪ್ಯಾಚಿಂಗ್ ಎಲ್ಲ ಮಾಡಿ ಟ್ರೈ ಮಾಡಬಹುದು. ಮೇಡಮ್ ಈಗ ಅದಕ್ಕೆ ಈಗ ಎಲ್ಲಾ ಕಡೆಗೆ ತೋರಿಸಿದ್ವಿ ಮೇಡಮ್, ಜೋಶಿ ಯಾರ ಕಡೆಗೆ ತೋರಿಸ್ತೀವಿ ಸರ, ಮೇಡಮ್ ಅಗರ್ವಾಲ್ ಕಡೆಗೆ ತೋರಿಸಿದ್ರು ಮೇಡಮ್. ಅದಕ್ಕೆ ಏನು ಚಿಕಿತ್ಸೆ ಆಗಿಲ್ಪ, ಯಾಕಂದ್ರೆ ಅದು ನೀನೇ ಇಂಪ್ರೂವ್ ಮಾಡ್ಕೋಬೇಕು ಅದನ್ನ. ಹೆಂಗೋ ಮಾಡಿ ಅದು ಈಗ ಅದು 10 ಪಾಯಿಂಟ್ ಇದೆ ಅಂತ ಮೇಡಮ್. 10 ಪಾಯಿಂಟ್ ಇದೆಯಾ? ದಪ್ಪ ಚಸ್ ಕನ್ನಡಕ ಇದೆಯಾ? ಕನ್ನಡಕ ಇಲ್ಲ ಮೇಡಮ್, ಹಂಗೆ ಇರ್ತಾರೆ ಮೇಡಮ್ ಅವರು. ಅದಕ್ಕೆ ಅದು ಅದಕ್ಕೆ ಏನು ಚಿಕಿತ್ಸೆ ಇಲ್ಲ ಮೇಡಮ್. ಇಲ್ಲ, ದಪ್ಪ ಕನ್ನಡಕ ಆಗಿ ಕಣ್ಣಿನ ನರದಲ್ಲಿ ತೊಂದರೆ ಆಗಿದ್ರೆ ಅದು ಸಣ್ಣಿಂದನೇ ಗ್ಲಾಸಸ್ ಕೊಟ್ಟು ಕರೆಕ್ಷನ್ ಆಗಿದ್ರೆ ಅದನ್ನ ಇಂಪ್ರೂವ್ ಮಾಡ್ಬೋದು. ಬಟ್ ಮೊದ್ಲಿಂದನೇ ಅದ್ ಹಾಕಿಲ್ಲ ಆದ್ರೆ ಅದು ಇದಾಗ ಹೋಗುತ್ತೆ, ಆಳ್ಸಿ ಕಣ್ಣು ತರ ಆಗೋಗುತ್ತೆ ಅವಾಗೆ. ಅಥವಾ ನರದಲ್ಲಿ ತೊಂದರೆ ಆಗಿ ದಪ್ಪ ಕಣ್ಣಿನ ನರದಿಂದ ಪ್ರಾಬ್ಲಮ್ ಆಗಿದ್ರೆ, ಅದು ಸೂಕ್ಷ್ಮವಾದ ದೃಷ್ಟಿ ಅಂತಾರೆ ಮ್ಯಾಕ್ಯುಲಾ, ಅದಕ್ಕೆ ತೊಂದರೆ ಆಗಿದ್ರೆ ಯೂಶಲಿ ಅದಕ್ಕೆ ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಇಲ್ಲ, ಡಿಜೆನರೇಟಿವ್ ಚೇಂಜಸ್ ಇದ್ರೆ ಆಗುದಿಲ್ಲ ಮೇಡಮ್. ಈಗ ಅದನ್ನ ಅಷ್ಟೇ ಉಳಿಸ್ಕೋಬೇಕಾದ್ರೆ ಏನ್ ಮಾಡ್ಬೇಕು ಮೇಡಮ್? ಅದ್ ಇದ್ದಷ್ಟು ದೃಷ್ಟಿನ ಉಳಿಸ್ಕೋಬೇಕಾದ್ರೆ ಏನ್ ಮಾಡ್ಬೇಕು? ಅದು ಇದ್ದಷ್ಟು ದೃಷ್ಟಿಯನ್ನು ಉಳಿಸ್ಕೋಬಹುದು. ನೀವು ಏನೇ ಆದ್ರೂ ನಿಮ್ದು ರಿಪೋರ್ಟ್ಸ್ ತಗೊಂಡು ಒಂದ್ಸತೆ ಬಂದು ತೋರಿಸಿದ್ರಾಗೆ ನಾವು ನರ ನಿಮ್ದು ನೋಡಿ, ಅದ್ ನರದಲ್ಲಿ ಸುಮಾರು ಟೈಪ್ಸ್ ಇರುತ್ತೆ, ಸೊ ಯಾವ್ದಿದೆ ಅಂತ ನೋಡಿ ನಾವು ಚಿಕಿತ್ಸೆಯನ್ನು ಹೇಳ್ಬೋದು. ಅಷ್ಟು ಉಳಿಸ್ಕೋಬಹುದು. ಕರೆ ಮಾಡಿದಕ್ಕೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇನ್ನೊಂದು ಕರೆ ಇದೆ ಡಾಕ್ಟ್ರೆ. ಹಲೋ. ಯಾರ್ರೀ ಮಾತಾಡೋದು? ಎಲ್ಲಮ್ಮ ಅವರೇ, ನಿಮ್ಮ ರೇಡಿಯೋ ಸೆಟ್ ಅನ್ನ ಸ್ವಲ್ಪ ದೂರ ಇಡ್ರಿ. ಮಾತಾಡಿ, ಈಗ ಡಾಕ್ಟರ್ ಇದಾರೆ, ನೇರವಾಗಿ ಪ್ರಶ್ನೆ ಕೇಳಿ. ನಮಸ್ಕಾರ. ಲೇಸರ್ ಆಪರೇಷನ್ ಅಂದ್ರೆ ಏನು? ಲೇಸರ್ ಆಪರೇಷನ್ ಯಾವ ಸಲುವಾಗಿ? ಸರಿಯಾಗಿ ಕಾಣದ್ರೆ ಚಸ್ಮಾ ಬದಲಿ ಮಾಡೋದು ಲೇಸರ್ ಆಪರೇಷನ್ ಗೆ ಲ್ಯಾಸಿಕ್ ಅಂತಾರೆ. ಲೇಸರ್ ಆಪರೇಷನ್ ಬೇರೆ ಬೇರೆ ಇದಕ್ಕೆ ಇರ್ಬೋದು. ಒಂದು ಶುಗರ್ ಬಂದು ಅಥವಾ ಡಯಾಬಿಟಿಸ್ ಇರೋದ್ರಿಂದ ಅವ್ರದ್ದು ಕಣ್ಣಿನ ನರ ಎಫೆಕ್ಟ್ ಆಗಿ ಹೊಸ ರಕ್ತನಾಳಗಳು ಬೆಳ್ಕೊಂಡಿದ್ದಾಗೆ ಅವಾಗೆ ಕಣ್ಣಿನ ಅಕ್ಷಿಪಟಲಗೆ ಲೇಸರ್ ಮಾಡ್ತಾರೆ, ಅದು ಒಂಥರ ಲೇಸರ್ ಆಪರೇಷನ್ ಮಾಡ್ತಾರೆ. ಅಥವಾ ಇದು ನಿಮಗೆ ಕಾಚ್ ಬಿಂದುವಿಂದ ಹೋಗೋ ದಾರಿ ಕಡಿಮೆ ಇದ್ದಾಗೆ ಅದಕ್ಕೂ ಲೇಸರ್ ಮಾಡಿ ಅದಕ್ಕೆ ದಾರಿ ಓಪನ್ ಮಾಡ್ಬೋದು. ಸೊ ಲೇಸರ್ ನಿಮಗೆ ಚಸ್ಮಾ ಇಲ್ಲದ ಇರ್ಬೋದು, ಅಕ್ಷಿಪಟಲದಕ್ಕೂ ಇರ್ಬೋದು, ಅಥವಾ ಲೆನ್ಸ್ ಇದು ಇರ್ಬೋದು, ಎಲ್ಲಕ್ಕೂ ಲೇಸರ್ ಆಪರೇಷನ್ ಮಾಡ್ಬೋದು. ಅದು ಲ್ಯಾಸಿಕ್ ಆಪರೇಷನ್ ಅಮ್ಮ. ಅದು ನಿಮ್ಗೆ ಚಸ್ಮಾ ಬದ್ಲಿ ಅದು ಲೇಸರ್ ಮಾಡಿ ಅದು ಕರೆಕ್ಟ್ ಮಾಡ್ತಾರೆ. ನಿಮ್ದು ನರದೇನು ಚೇಂಜ್ ಆಗೋದಿಲ್ಲ, ಬಟ್ ನಿಮ್ದು ಚಸ್ಮಾ ಬದಲಿ ಇದು ಹಾಕೋ ಹಂಗೆ ಮಾಡ್ಬೋದು. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ಇನ್ನೊಂದು ಕರೆ ಇದೆ ಡಾಕ್ಟ್ರೆ. ಹಲೋ. ಹಲೋ, ಯಾರ್ರೀ ಮಾತಾಡೋದು? ನಾವು ಮುದೋಡ್ರಿಂದ ಮಾತಾಡೋದು, ಮಹಾದೇವ್ ಅಂತ. ಮಹಾದೇವ್ ಅವರೇ, ಡಾಕ್ಟರ್ ಇದಾರೆ, ನೇರವಾಗಿ ಪ್ರಶ್ನೆ ಕೇಳ್ರಿ. ಕೇಳ್ರಿ. ಹಲೋ ಹಲೋ ರೀ ಮೇಡಮ್. ಹಾ ನಮಸ್ಕಾರ ರೀ, ಹೇಳ್ರಿ. ವಯಸ್ಸು 60 ರೀ. 60. ಹಾ. ಕಣ್ಣ ಸ್ವಲ್ಪ ಮಂಜೆ. ಕಣ್ಣು ಸ್ವಲ್ಪ ಮಂಜಾಗಿದೆ. ಹಲೋ. ಅವ್ರದ್ದು ಕಣ್ಣು ಮಂಜಾಗಿ ಕಾಣ್ತಾ ಇದೆ ಅಂತ. ಪೊರೆ ಪೊರೆದು ಪರೀಕ್ಷೆ ಮಾಡಿಸ್ಕೊಂಡಿದ್ದೀರಾ? ಹಲೋ. ಇಲ್ಲ ತೊಂದರೆ, ನೆಟ್ವರ್ಕಲ್ಲಿ ಬೇರೆ ಕರೆ ನೋಡೋಣ. ಹಲೋ ಹಲೋ ಹಲೋ ಹಲೋ ನಮಸ್ಕಾರ, ಯಾರು ಮಾತಾಡೋದು? ಹಲೋ, ಗದಗದಿಂದ ಪಾಟೀಲ್ ಸರ್ ಅಂತ ಮಾತಾಡ್ಸೋದ್ರು. ಡಾಕ್ಟರ್ ಇದಾರೆ, ನೇರವಾಗಿ ಪ್ರಶ್ನೆ ಕೇಳ್ರಿ. ಎಸ್ ಸರ್. ಮೇಡಮ್ ನಮಸ್ತೆ. ನಮಸ್ಕಾರ. ನನ್ನ ಮಗನಿಗೆ ಈ ಒಂದು 4 ತಿಂಗಳ ಹಿಂದೆ ಸ್ವಲ್ಪ ಕಣ್ಣಿಗೆ ಪೆಟ್ಟು ಬಿದ್ದಿತ್ತು. ಸೊ ಅದನ್ನ ಒಂದು ಹಾಸ್ಪಿಟಲ್ ತೋರಿಸಿದ್ವಿ, ಒಳಗಡೆ ಕರಿ ಗುಡ್ಡೆಗೆ ಸ್ಕ್ರಾಚ್ ಆಗಿದೆ, ಅದನ್ನ ಆಪರೇಷನ್ ಮಾಡ್ಬೇಕು ಅಂತ ಆಪರೇಷನ್ ಮಾಡಿದ್ರು. ಸೊ ಇವಾಗ ಎಲ್ಲ ಚೆನ್ನಾಗಿದೆ, ಅದಕ್ಕೆ ಲೆನ್ಸ್ ಕೂಡಿಸ್ಬೇಕು ಅಂತ ಟ್ರೀಟ್ಮೆಂಟ್ ಕೊಡ್ತಿದ್ದಾರೆ ಮೇಡಮ್. ಸೊ ಇನ್ನು ಕೂಡಿಸಿಲ್ಲ. ಸೊ ಅದನ್ನ ಮಾಡಿಸೋದ್ರಿಂದ ಏನು ಪ್ರಯೋಜನ ಅದನ್ನ ಕೇಳಿದ್ವಿ, ಇಲ್ಲ ಕಂಪಲ್ಸರಿ ಅದನ್ನ ಹಾಕ್ಲೇಬೇಕಾಗತ್ತೆ ಅಂತ ಹೇಳಿದ್ದಾರೆ. ಅದು ಎದ್ರಿಂದ ಏಟ್ ಬಿದ್ದಿತ್ತು ಅವ್ರಿಗೆ? ಅವನು ಗ್ರೌಂಡ್ ಅಲ್ಲಿ ಸ್ವಲ್ಪ ಏನೋ ಗಾಡಿ ಟರ್ನ್ ಮಾಡೋ ಮುಂದೆ ಬಿದ್ದಿದ್ದಾನೆ. ಓಕೆ. ಅಷ್ಟಕ್ಕೆ ಅದು ಕರಿ ಗುಡ್ಡಿ ಸ್ಕ್ರಾಚ್ ಆಗಿದೆ ಅಂತ ಹೇಳಿ ಆಪರೇಷನ್ ಮಾಡಿದ್ದಾರೆ ಮೇಡಮ್. ಎಲ್ಲ ಚೆನ್ನಾಗಿದೆ ಈಗ. ನೀವು ಹೇಳೋದ್ ಪ್ರಕಾರ ಕರಿ ಗುಡ್ಡೆಗೆ ಅದು ಟೇರ್ ಆಗಿರ್ತದೆ, ಅದನ್ನು ಅವರು ಸರಿ ಮಾಡಿ ಹೊಲಿಗೆ ಹಾಕಿರಬಹುದು. ಬಟ್ ಏನಾಗತ್ತೆ, ಈ ತರ ಏಟ್ ಬಿದ್ದಾಗೆ, ಜೋರಾಗಿ ಏಟ್ ಬಿದ್ದಾಗೆ ಕಣ್ಣಿನಲ್ಲಿ ಒಳಗಡೆ ಇರುವ ಲೆನ್ಸ್ ಏನಿರುತ್ತೆ ಅದು ಪೊರೆ ಆಗ್ಬೋದು. ಸೊ ಅದರ ಸಲುವಾಗಿ ಅದು ಯೂಶಲಿ ಇಮಿಡಿಯೇಟ್ಲಿ ತಾಗಿದ್ದಾಗೆ ಅಷ್ಟಾಗುದ ಏಟಿಂದ, ಆಮೇಲೆ 1 ತಿಂಗಳ ಆದ್ಮೇಲೆ ಅದು ಪೊರೆ ಕಾಣಿಸಿಕೊಳ್ಳುತ್ತೆ. ಸೊ ಅದರ ಸಲುವಾಗಿ ಆ ಪೊರೆ ತೆಗೆದು ಲೆನ್ಸ್ ಹಾಕ್ಲಿಕ್ಕೆ ಹೇಳಿರ್ತಾರೆ, ಅದ್ ಮಾಡಿಸೋದು ಒಳ್ಳೇದು ಹೇಳಿದ್ರೆ ಮೇಡಮ್. ಈಗ ಫಸ್ಟ್ಗೆ ಪೊರೆ ತೆಗಿತೀವಿ, ಲೆನ್ಸ್ ಆಮೇಲೆ ಕಂಪಲ್ಸರಿ ಹಾಕ್ಬೇಕಾಗತ್ತೆ ಅಂತ ಹೇಳಿದ್ದಾರೆ. ಸೊ ನಾವು ಲೆನ್ಸ್ ಹಾಕಿಸ್ಬೇಕು ಅಥವಾ ಬೇಡು ಅನ್ನೋ ಕನ್ಫ್ಯೂಸ್ ಅಲ್ಲಿ ಇದ್ದಷ್ಟೇ. ಹಾಕಿಸ್ಬೇಕು. ಅದು ಏನಂದ್ರೆ ಒಂದೇ ಸಿಟ್ಟಿಂಗ್ ಅಲ್ಲಿ ಮಾಡಬಹುದು ಅಥವಾ 2 ಸಿಟ್ಟಿಂಗ್ ತಗೋಬಹುದು. ಅದಕ್ಕೆ ಲೆನ್ಸ್ ಹಾಕ್ಲಿಕ್ಕೆ ಸಪೋರ್ಟ್ ಇದೆ ಇಲ್ಲ ನೋಡಿ ಅದ ಆಮೇಲೆ ಹೇಳ್ತಾರೆ. ಸಪೋರ್ಟ್ ಇದ್ರೆ ಒಳಗಡೆ ಸ್ಪೇಸ್ ನೋಡ್ಕೋಬೇಕು ಲೆನ್ಸ್ ಹಾಕ್ಲಿಕ್ಕೆ, ಅದು ಜಾಗ ಕರೆಕ್ಟ್ ಆಗಿ ಶೂಟ್ ಆಗಿತ್ತು ಚಲೋ. ಅದಕ್ಕಿಂತ ಒಳಗಡೆ ಮ್ಯಾಟ್ ಡ್ಯಾಮೇಜ್ ಇತ್ತು ಅಂದ್ರೆ ಮತ್ತೆ ಮುಂದೆ ಅದಕ್ಕೆ ಸೆಟ್ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಕರೆಕ್ಟ್. ಅದು ಸೆಟ್ ಮಾಡಿ ಸೆಕೆಂಡ್ ಸಿಟ್ಟಿಂಗ್ ಅಲ್ಲಿ ಲೆನ್ಸ್ ಹಾಕ್ತಾರೆ ಆಮೇಲೆ. ಸೊ ಹಾಗಾಗಿ ಚೂರು ಭಯ ಅನಿಸ್ತಿದೆ. ಆಮೇಲೆ ಇಷ್ಟೇ ಓದೋ ಮಕ್ಕಳು ಸ್ವಲ್ಪ ಕ್ಲಿಯರ್ ಆಗಿ ಅಷ್ಟರ ಮೇಲೆ ನಡೀತಿದ್ದೇನೆ ಅಂತ ಅನ್ಕೊಂಡಿದ್ವಿ. ಇಲ್ಲ ಸರ್, ಇದು ನೀವು ಆಪರೇಷನ್ ಮಾಡಿಸಬೇಕಾಗತ್ತೆ. ಪೊರೆ ಇದ್ರೆ ಅವ್ರಿಗೆ ಕಾಣಿಸೋದಿಲ್ಲ, ಅದು ಏಟಿಂದ ಪೊರೆ ಇರೋದ್ರಿಂದ. ಸೊ ಅದು ತೆಗಿಸ್ಲೇಬೇಕಾಗತ್ತೆ, ಲೆನ್ಸ್ ಹಾಕ್ಲೇಬೇಕಾಗತ್ತೆ ಸರ್. ಈಗ ಲೆನ್ಸ್ ಅಂದ್ರೆ ಅದು ಮುಂದೆ ಕಂಟಿನ್ಯೂ ಏನಾದ್ರು ಪ್ರಾಬ್ಲಮ್ ಇದೆ, ಹುಷಾರಿಲ್ಲದ ಎಚ್ಚರಿಕೆ ಕ್ರಮ ಏನಾದ್ರು ತಗೋಬೇಕಾಗುತ್ತೆ ಮಕ್ಕಳು ಅಂತ? ಇಲ್ಲ ಇಲ್ಲ, ಅದು ಕಣ್ಣಿನ ಒಳಗಡೆ ಹಾಕೋ ಲೆನ್ಸ್ ಇದು. ಸೊ ಏನು ತೊಂದರೆ ಆಗುದಿಲ್ಲ, ಅದು ಒಂದ್ಸತಿ ಹಾಕಿದ್ರೆ ಖಾಯಂ ಇರೋದು ಲೆನ್ಸ್ ಅದು. ಅಲ್ಲೇ ಇರುತ್ತೆ ಮೇಡಮ್. ಹೌದ್ ಹೌದ್ ಹೌದು. ಏನ್ ತೊಂದರೆ ಆಗುದಿಲ್ಲ. ತೊಂದರೆ ಅಥವಾ ತಿಕ್ಕೋದು ಮಾಡೋದು ಅಥವಾ ನೀರು ಇದನ್ನ ಮಾಡೋದು ಏನು ಎಚ್ಚರಿಕೆ ಕ್ರಮಗಳನ್ನ ಏನಾದ್ರು ಮಾಡಬೇಕಾಗುತ್ತಾ? ಇಲ್ಲ ಇಲ್ಲ, ಏನಿದು ಹಾಗೇನಿಲ್ಲ. ಇಲ್ಲ, ಒಳಗೆ ಹಾಕ್ ಅಂದ್ರೆ ಲೆನ್ಸ್ ಲೆನ್ಸ್ ಅಂದ್ರೆ ಅದ್ರದ್ದು ನಮಗೆ ಮಾಹಿತಿ ಇಲ್ಲಲ್ಲ, ಗೊತ್ತಿಲ್ಲ. ಸೊ ಅದು ಏನು ಅನ್ನೋದು ಗೊತ್ತಾಗ್ತಿಲ್ಲ. ಸೊ ಅದಕ್ಕೆ ಮುಂದೆ ಏನಾದ್ರು ಹಂಗೆ ಅನುಕೂಲ ಆಗ್ಲಿಕ್ಕೆ ಹೇಳ್ತಾರೆ ಏನಂತ ಹಾಕಿದೆ ಮೇಡಮ್. ಇಲ್ಲ ಸರ್, ಈ ರೂಟೀನ್ಲಿ ಈಗ ದೊಡ್ಡವರಾದ್ರೂ ಪೊರೆ ಬಂದಾಗ ನಾವು ಆಪರೇಷನ್ ಮಾಡಿ ಲೆನ್ಸ್ ಹಾಕ್ತಿವಲ್ಲ, ಕಣ್ಣು ಒಳಗಡೆ ಹಾಕೋ ಲೆನ್ಸ್ ಇದು. ಈಗ ಸಾಮಾನ್ಯವಾಗಿ ಏನ್ ಅನ್ಕೋತಾರೆ ಅಂದ್ರೆ ಲೆನ್ಸ್ ಅಂದ್ರೆ ನಾವು ಕಾಂಟ್ಯಾಕ್ಟ್ ಲೆನ್ಸ್ ಅನ್ಕೋತಾರೆ, ಮೇಲ್ ಹಾಕೋದು. ಅದಲ್ಲ, ಇದು ಕಣ್ಣಿನ ಒಳಗಡೆ ಹಾಕೋದು, ಇಂಟ್ರಾಕ್ಯುಲರ್ ಲೆನ್ಸ್ ಇದು. ಸೊ ಅದ್ರ ಒಳಗೆ ಹಾಕೋ ಲೆನ್ಸ್ ಏನ್ ಪ್ರಾಬ್ಲಮ್ ಆಗೋದಿಲ್ಲ ಸರ್, ಯೂಶ್ ಆಗೋದಿಲ್ಲ. ಆಮೇಲೆ ಹೊರಗಡೆ ಚಸ್ಮಾ ರೆಗ್ಯುಲರ್ ಆಗಿ ಯೂಸ್ ಮಾಡಬಹುದು ಡಾಕ್ಟ್ರೆ? ಹೌದು, ಚಸ್ಮಾ ಏನಿದೆ ರೆಗ್ಯುಲರ್ ಆಗಿ ಯೂಸ್ ಮಾಡೋದೆ ಯೂಶಲಿ. ಅದು ಚಸ್ಮಾದು ಕರೆಕ್ಟ್ ಮಾಡೇ ಲೆನ್ಸ್ ಕೊಟ್ಟಿರ್ತಾರೆ. ಸೊ ಯೂಶಲಿ ಬೇಕಾಗುತ್ತೆ, ಬಟ್ ಹತ್ರ ಓದ್ಲಿಕ್ಕೆ ಚಸ್ಮಾ ಬೇಕಾಗ್ಬೋದು. ಓಕೆ ಡಾಕ್ಟರ್, ಒಳ್ಳೆ ಮಾಹಿತಿ ಸಿಕ್ತು. ಇವಾಗ ಇದನ್ನ ಇಟ್ಕೊಂಡಿದ್ದೀವಿ, ಅದನ್ನ ಆದಷ್ಟು ಬೇಗ ಮಾಡಿಸ್ಬಿಡ್ತೀವಿ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದ ಸರ್. ಸರ್ ಧನ್ಯವಾದ. ಇನ್ನೊಂದು ಕರೆ ಇದೆ ಡಾಕ್ಟ್ರೆ. ಹಲೋ ಹಲೋ ಹಲೋ, ನಮಸ್ಕಾರ ರೀ, ಯಾರು ಮಾತಾಡೋದು? ನಮಸ್ಕಾರ ಸರ್. ಯಾರು ಮಾತಾಡೋದು? ತಮ್ಮ ರೇಡಿಯೋ ಸೆಟ್ ಅನ್ನ ಸ್ವಲ್ಪ ದೂರ ಇಡ್ರಿ. ನಾವು ಗುಲ್ಬರ್ಗ ಜಿಲ್ಲೆ ಅಫಜಲ್ಪುರ ತಾಲೂಕು ಶೇಷಗಿರಿಯಿಂದ ಸಿದ್ರಾಮ್ ಶರಣಾಳ ಅಂತ ರೀ ಸರ್. ಸಿದ್ರಾಮ್ ಶರಣಾಳ? ಹಾಂ, ಸಿದ್ರಾಮ್ ಶರಣಾಳ ಅವರೇ. ಡಾಕ್ಟರ್ ಮೃದುಲಾ ಅವರಿದ್ದಾರೆ, ನಿಮ್ಮ ಪ್ರಶ್ನೆಯನ್ನ ನೇರವಾಗಿ ಕೇಳ್ರಿ. ಹಾಂ ಸರ್, ಮಾತಾಡಿ. ನಮಸ್ಕಾರ ರೀ, ಹೇಳ್ರಿ. ಮೇಡಮ್ ಅವ್ರ, ನಮ್ ಕಣ್ಣಿಗೆ ನೀರ್ ಬಸಿತಾವ್ರಿ ಮೇಡಮ್ ಅವ್ರೆ. ನೀರ್ ಬರ್ತಾ ಇರತ್ತಾ? ಹಾ, ಕಣ್ಣ ಉರಿಪ್ರಿ. ಹಾ, ಆಮೇಲೆ ಕಣ್ಣ ನೀರ್ ಬರ್ತಿರ್ತಾವ್ರಿ. ನೀರ್ ಅಷ್ಟೇನಾ ಅಥವಾ ಪಿಚ್ಚು ಬರತ್ತೆ? ಪಿಚ್ಚುನು ಬರ್ತದ್ರಿ ಮೇಡಮ್. ಅವ್ರ ಸ್ವಲ್ಪನ ಬಹಳ? ಹಾ, ಸ್ವಲ್ಪ ಸ್ವಲ್ಪ ಬರ್ತದ್ರಿ. ಬೆಳಿಗ್ಗೆ ಹೊತ್ತಷ್ಟೇನಾ? ಬೆಳಗ್ಗೆ ಏಕಡ್ ಬರ್ತಾರೆ ಮೇಡಮ್. ಸಂಜೆ ಸಂತಾನು ಅದೇ ಇರ್ತಾರೆ, ಬೆಳಗ್ಗೆನು ಅದೇ ಇರ್ತಾರೆ ಮೇಡಮ್. ಚಶ್ಮಾ ಇದೆಯಾ ಹಾಕೋತಿದ್ದಾರ? ಚಶ್ಮಾ ಏನ ಇದು ಮಾಡಿಲ್ರಿ ಮೇಡಮ್. ಮಾಡಿಲ್ವಾ? ಯೂಶ್ವಲಿ ಚಶ್ಮಾ ಇದ್ರೆ ನೀವು ಹಾಕೊಂಡಿಲ್ಲ ಆದ್ರೂ ಕಣ್ಣೀರ್ ಬರ್ಬೋದು, ಅಥವಾ ಅದ್ರ ನೀರ್ ಹೋಗೋ ದಾರಿ ಬ್ಲಾಕ್ ಆಗಿದ್ರೆ ನಿಮ್ದು ಕುಣಕಿ ಚೀಲದ್ದು ಟೆಸ್ಟ್ ಮಾಡ್ಬೇಕಾಗತ್ತೆ. ಸೊ ಒಂದ್ಸತಿ ಪರೀಕ್ಷೆ ಮಾಡಿಸ್ಕೊಂಡ್ರೆ ಒಳ್ಳೇದು. ಅಲ್ಲಿ ಏನಾದ್ರು ನೀರು ಹೋಗೋ ಜಾಗದಲ್ಲಿ ಬ್ಲಾಕ್ ಇದ್ರೆ ಕೂಡ ನೀರು ಬರ್ಬೋದು. ಸೊ ಅದು ಸಣ್ಣ ಟೆಸ್ಟ್ ಮಾಡಿ ಗಂಟ್ಲಲ್ಲಿ ನೀರು ಹಾಕಿ ನೋಡ್ತಾರೆ, ಕಣ್ಣಿಂದ ನೀರು ಹಾಕಿ ಗಂಟ್ಲಲ್ಲಿ ಬಂದಿದೆಯೋ ಇಲ್ಲ ಅಂತ ನೋಡಿ ಟೆಸ್ಟ್ ಮಾಡ್ತಾರೆ. ಏನ್ರಿ? ಕಣ್ಣಿಗೆ ನೀರು ಬಸಿತಾರ ನೋಡ್ರಿ. ಅದೇ ಅದೇ ಹೇಳಿದ್ದು ನಾನು. ಇವ್ರೆ, ನಿಮಗೆ ಕಣ್ಣಲ್ಲಿ ನೀರು ಬರ್ತಾ ಇದೆ, ಪಿಚ್ ಬರ್ತಾ ಇದೆ, ಯಾವ್ದಕ್ಕೂ ಒಂದ್ಸಲ SDM ಹಾಸ್ಪಿಟ್ಲಿಗೆ ಬನ್ನಿ. ಬಂದು ಡಾಕ್ಟರ್ ಮೃದುಲಾ ಅವರು ಇದ್ದಾರೆ, ಅವ್ರಿಗೆ ಭೇಟಿಯಾಗ್ರಿ, ತೋರಿಸ್ರಿ. ಹಾಂ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಡಾಕ್ಟರ್. ಇನ್ನೊಂದು ಕರೆ ಇದೆ. ಹಲೋ ಹಲೋ, ನಮಸ್ತೆ ಸರ್. ನಮಸ್ಕಾರ, ಯಾರು ಮಾತಾಡಿದ್ರಿ? ಸರ್, ನಾನು ಬೆಳಗಾವಿ ಜಿಲ್ಲೆ ರಾಯಭಾಗ ತಾಲೂಕು ಮೂಳಕೋಡದಿಂದ ಶಿವಲಿಂಗಯ್ಯ ಹಿರೇಮಠ ಮಾತಾಡಿದ್ರೆ. ಶಿವಲಿಂಗಯ್ಯ ಅವರೇ, ಡಾಕ್ಟರ್ ಇದ್ದಾರೆ, ಮಾತಾಡಿ. ನಮಸ್ಕಾರ ಮೇಡಮ್ ರೀ. ನಮಸ್ಕಾರ ರೀ, ಹೇಳ್ರಿ. ಏನಂದ್ರ ರೀ, ಈಗ ಬಾಲ್ಯದಲ್ಲಿ ಕುರುಡುತನ ಬರ್ತೈತೆ ಅಂದ್ರಲ್ರಿ. ಹೌದು. ಬರೋಕ್ಕಿಂತ ಪೂರ್ವದಲ್ಲಿ ಏನಾದ್ರೂ ಮುಂಜಾಗ್ರತಾ ಕ್ರಮ ಅದ ಉಂಟು ಮೇಡಮ್ ರೀ? ಅದು ಬರದೇ ಇರುವ ಹಾಗೆ ಪ್ರಿಕಾಷನ್ ಇಸ್ ಬೆಟರ್ ದನ್ ಕ್ಯೂರ್ ಅಂತೇಳ್ರಿ. ಹೌದು. ಪ್ರಿಕಾಷನ್ ಅಂದ್ರೆ ಒಂದು ಒಂದು ವಿಟಾಮಿನ್ ಎ ರಿಚ್ ಡಯಟ್, ಅಂದ್ರೆ ವಿಟಾಮಿನ್ ಎ ಇರುವ ಪೌಷ್ಟಿಕಾಂಶ, ಇದು ಕ್ಯಾರೆಟ್, ನುಗ್ಗೆಕಾಯಿ, ಮಾವಿನ ಹಣ್ಣು, ಅವೆಲ್ಲ ಕ್ಯಾರೆಟ್ ಐ ಮೀನ್ ವಿಟಾಮಿನ್ ಎ ರಿಚ್ ಫುಡ್ಸ್ ಅನ್ನು ತಿನ್ನಬಹುದು. ಸೊ ಯೂಶ್ವಲಿ ಅದವಾಯ್ಡ್. ಇನ್ನೊಂದಂದ್ರೆ ಇದು ಆದಷ್ಟು ಹೊರಾಂಗಣದ ಆಟಗಳನ್ನು ಮಕ್ಕಳಿಗೆ ಆಡ್ಲಿಕ್ಕೆ ಪ್ರೋತ್ಸಾಹ ಮಾಡಬೇಕು. ಈಗೇನ್ ನೋಡ್ತಾ ಇದೀವಿ ಅಂದ್ರೆ ಜಾಸ್ತಿ ಹೊತ್ತು ಮಕ್ಕಳು ಮೊಬೈಲ್ ಅನ್ನು ನೋಡಿ ಮನೆಯಲ್ಲೇ ಒಳಗಡೆನೆ ಕೂತಿರ್ತಾರೆ, ಮೊಬೈಲು ಟಿವಿ ಅನ್ಕೋತು ತಾಸ್ಗಟ್ಲೆ. ಸೊ ಯೂಶ್ವಲಿ ಅದು ಅಡ್ವೈಸಬಲ್ ಅಲ್ಲ. ಆದಷ್ಟು ಹೊರಗಡೆ ಆಟ ಆಡಿದಾದ್ರೆ ಯೂಶ್ವಲಿ ಇಂಥ ಕಣ್ಣಿನ ಸಮಸ್ಯೆ ಬರೋದು ಕಡಿಮೆ. ಇನ್ನೊಂದು ಚಿಕ್ಕ ಪ್ರಶ್ನೆ ಇದೆ ಮೇಡಮ್ ರೀ. ಹಾ, ಈಗ ರೀ ಹೊರಗಡೆಯಿಂದ ಬಂದಾಗ ಮುಖ ತೊಳಿಬಾರ್ದು ಅಂತಾರ ಮೇಡಮ್, ಇದೊಂದು ಜನರಲ್ ಕ್ವಶನ್ ರೀ, ಭಯಬೇಡ್ರಿ. ಹೊರಗಡೆಯಿಂದ ಬಂದಾಗ ಮುಖ ತೊಳಿಬಾರ್ದು, ಕಣ್ಣಿಗೆ ಎಫೆಕ್ಟ್ ಆಗತ್ತೆ ಅಂತಾರ್ರಿ, ಇದು ನಿಜನಾರು ಸುಳ್ಳು? ಆ ತರ ಏನು ಇಲ್ಲ. ಇಲ್ಲ, ಅದ ರೆಟಿನಾಗ ಎಫೆಕ್ಟ್ ಆಕತಿ, ಅದಕ್ಕೆ ಅಂತಾರ್ರಿ? ಇಲ್ಲ ಇಲ್ಲ. ಕರೆ ಮಾಡಿದಕ್ಕೆ ಧನ್ಯವಾದಗಳು. ನಮಸ್ಕಾರ. ಹಲೋ ಹಲೋ ಹಲೋ ಹಲೋ ಹಲೋ, ನಮಸ್ಕಾರ ರೀ, ಯಾರು ಮಾತಾಡೋದು? ಬಸವರಾಜ್ ಅವರೇ, ಡಾಕ್ಟರ್ ಇದಾರೆ, ನೇರವಾಗಿ ಪ್ರಶ್ನೆ ಕೇಳಿ. ನಮಸ್ಕಾರ ಮೇಡಮ್. ನಮಸ್ಕಾರ ರೀ, ಹೇಳ್ರಿ. ನಮಗೆ ಈಗ ಸದ್ಯ 65 ವಯಸ್ಸು ಮೇಡಮ್ ರೀ. ಈಗ ಒಂದ್ 2 ವರ್ಷ ಆಯ್ತು ರೀ, ಕಣ್ಣು ಮೊಪ್ಪ ಕಾಯ್ತೀವಿ, ಚಸ್ಮೆ ಇತ್ತು ಸರ್, ಕಾಣ್ತಿದ್ದೆ ಐತ್ರಿ, ಕಣ್ಣು ಸರಿಯಾಗಿ ಕಾಣಿಸ್ತಾ ಇಲ್ಲ. ಇಲ್ಲ, ಸ್ವಲ್ಪ ಮೊಬ್ಬು ಕಾಣ, ದೂರು ಕಾಣಿ ಸ್ವಲ್ಪ ಕಾಣ್ತೀರಿ ಸರ್, ದೂರು ಎಂತ ಕೇಳಿದ್ರೆ ಕಾಣಿಸ್ ದೂರದ್ದು. 65 ವರ್ಷ ತಮಗೆ? 65 ಸದ್ಯ ರೀ. ಚಸ್ಮ ಹಾಕೋತೀರಾ? ಚಸ್ಮ ಹಾಕಿರ್ತೀವಿ, ಅದಕ್ಕೆ ಚಸ್ಮು ಡೇಟ್ ಬರ ಈಗ ಹತ್ತು ಹೇಳಿ ಹೋಗಿ ಮಾಡೀವ್ರಿ. ಈಗ 40 ಆದ್ಮೇಲೆ ನಂಬರ್ ಚೇಂಜ್ ಆಗ್ತಾ ಇರ್ಬೋದು. ಒಂದು ಇನ್ನೊಂದು, ನಿಮ್ಗೆ ಚಸ್ಮಾ ಹಾಕಿದ್ರು ಕೂಡ ಮಂಜಿದ್ರೆ ಪೊರೆ ಇರ್ಬೋದು. ಸಾಮಾನ್ಯವಾಗಿ ಪೊರೆ ಬರೋದು ಸಹಜ 65 ವಯಸ್ಸಿಗೆ. ಸೊ ಒಂದ್ಸತಿ ನೀವು ಪರೀಕ್ಷೆ ಮಾಡಿಸ್ಕೊಂಡ್ರೆ ಒಳ್ಳೇದು. ಚಸ್ಮಾ ಹಾಕಿಕೊಂಡು ಬರೋದ್ರಿ, ಮೊಬ್ಬು ಕಾಣ್ತಾರೆ. ಏನಾದ್ರೆ ಸ್ವಲ್ಪ ಇನ್ನೊಮ್ಮೆ ಹೇಳಿ. ಇಲ್ಲ, ಪ್ರತಿಯೊಂದಕ್ಕೂ ಒಂದೊಂದು ಬೆಲೆ ಇರುತ್ತೆ, ರೇಟು ಹೆಚ್ಚು ಕಡಿಮೆ ಇರುತ್ತೆ. ನೀವು ಯಾವುದಕ್ಕೂ ಒಂದ್ಸಲ ಹಾಸ್ಪಿಟ್ಲಿಗೆ ಬನ್ನಿರಿ, ಅಲ್ಲಿ ಬಂದು ತೋರಿಸ್ರಿ, ಚೆಕ್ ಮಾಡಿಸ್ರಿ, ಆನಂತರ ಅವ್ರು ಹೇಳ್ತಾರೆ, ನಿಮ್ಗೆ ಆಯ್ಕೆ ಇರುತ್ತೆ ಅವಾಗ ಯಾವುದನ್ನು ಹಾಕಿಸ್ಬೇಕು ಯಾವುದನ್ನು ಬಿಡಬೇಕಂತ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು, ನಮಸ್ಕಾರ. ಹಲೋ ಹಲೋ ಸರ್, ನಮಸ್ಕಾರ ರೀ, ಯಾರು ಮಾತಾಡೋದು? ಸರ್ ನಾವು ಬೆಳಗಾವಿಯಿಂದ ಶಂಕರ್ ಅಂತ ಮಾತಾಡೋದು ಸರ್. ಶಂಕರ್ ಅವರೇ, ಡಾಕ್ಟರ್ ಇದಾರೆ, ನೇರವಾಗಿ ಪ್ರಶ್ನೆ ಕೇಳಿ, ಸಮಯ ಇಲ್ಲ. ಡಾಕ್ಟರ್ ಸಾಹೇಬರಿಗೆ ನಮಸ್ಕಾರ. ನಮಸ್ಕಾರ ರೀ ಮೇಡಮ್. ಈಗ ಚಿಕ್ಕ ಮಕ್ಕಳಲ್ಲಿ 5-6 ವರ್ಷದ ಮಕ್ಕಳಲ್ಲಿ ಮೆಳ್ಳುಗಣ್ಣನ್ನ ಸರಿಪಡಿಸಬಹುದಾ ಮೇಡಮ್? ಹೌದು, ಸರಿಪಡಿಸಬಹುದು. ಯಾವ ರೀತಿ ಮೇಡಮ್? ಮೋಸ್ಟ್ ಕಾಮನ್ಲಿ ಮೆಳ್ಳುಗಣ್ಣಿಗೆ ಕನ್ನಡಕ ಇರ್ಬೋದು, ಅವ್ರಿಗೆ ಗೊತ್ತಿಲ್ಲದ ಮತ್ತೆ ಪರೀಕ್ಷೆ ಮಾಡಿ ಚಸ್ಮಾ ಕೊಟ್ರೆ ಮೆಳ್ಳುಗಣ್ಣಿಗೆ ಕರೆಕ್ಟ್ ಮಾಡಬಹುದು. ಕಾಮನ್ಲಿ ಇದು ಒಂದು ಮೇನ್. ಏನ್ ಚಸ್ಮಾ ಕೊಡ್ತಿರೋ ಮೇಡಮ್, ಏನ್ ಆಪರೇಷನ್ ಅದೇನ್ ಮಾಡ್ಬೇಕ್ರಿ ಮೇಡಮ್? ಮೋಸ್ಟ್ ಕಾಮನ್ಲಿ ಮೆಳ್ಳುಗಣ್ಣಿಗೆ ಬೇರೆ ಬೇರೆ ಕಾರಣಗಳಿದೆ. ಒಂದು ದೃಷ್ಟಿದೋಷ, ದೃಷ್ಟಿದೋಷದಿಂದ ಮೆಳ್ಳುಗಣ್ಣಿದ್ರೆ ಚಸ್ಮಾ ಕೊಟ್ಟು ಕರೆಕ್ಟ್ ಮಾಡ್ಬೋದು. ಬಟ್ ಬೇರೆದು ಚಸ್ಮಾ ಇಲ್ಲದಿದ್ದನು ಅದು ದೃಷ್ಟಿ ಮೆಳ್ಳುಗಣ್ಣು ಬರ್ಬೋದು, ಅದಕ್ಕೆ ಶಸ್ತ್ರಚಿಕಿತ್ಸೆ ಮಾಡಬೇಕಾಗತ್ತೆ. ಕೆಲವೊಮ್ಮೆ ಈವನ್ ಮೆಳ್ಳುಗಣ್ಣಿಗೆ ಕಣ್ಣಿನ ಕ್ಯಾನ್ಸರ್ ಕೂಡ, ರೆಟಿನೋಬ್ಲಾಸ್ಟೋಮಾಯನ್ ಅಂತೀವಿ, ಅದು ಕೂಡ ಮೆಳ್ಳುಗಣ್ಣಾಗಿ ಬರ್ಬೋದು. ಸೊ ಒಂದ್ಸತಿ ಪರೀಕ್ಷೆ ಮಾಡಿ ಯಾವ ಕಾರಣದಿಂದ ಮೆಳ್ಳುಗಣ್ಣು ಬಂದಿದೆ ಅಂತ ನೋಡಿ ಆಮೇಲೆ ಟ್ರೀಟ್ಮೆಂಟ್ ಕೊಡಬೇಕಾಗತ್ತೆ. ಮಕ್ಕಳ ಮೆಣ್ಣುಗಳನ್ನ ಯಾರಿಗೆ ತೋರಿಸ್ಬೇಕ್ರಿ ಮೇಡಮ್? ಮಕ್ಕಳ ಡಾಕ್ಟರ್ ಪಿಡಿಯಾಟ್ರಿಕ್ ಆಪ್ಥಾಲ್ಮೊಲಜಿಸ್ಟ್ ಅಲ್ಲೇ ನಿಮ್ ಕಡೆ ರೀ ಮೇಡಮ್? ಎಸ್ಡಿಎಂ ಅಲ್ಲೂ ಇದ್ದಾರೆ, ಬೇರೆ ಕಡೆನೂ ಇದ್ದಾರೆ, ಎಲ್ ಬೇಕಾದ್ ತೋರಿಸ್ಬೋದು. ಎಸ್ಡಿಎಂ ಗೆ ಒಂದ್ಸತಿ ಬರ್ರಿ, ನೋಡಿ ಹೇಳ್ತೀವಿ. ಸರಿ ಮ್ಯಾಮ್, ಸರಿ, ನಮಸ್ಕಾರ ಮ್ಯಾಮ್. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು, ನಮಸ್ಕಾರ. ಹಲೋ ಹಲೋ ಡಾಕ್ಟರ್ ನಮಸ್ತೆ. ನಮಸ್ಕಾರ ರೀ, ಯಾರು ಮಾತಾಡೋದು? ರೋಣದಿಂದ ಬಸವರಾಜ್ ಅಂತ ಹೇಳಿ ಮಾತಾಡೋರಿ. ಹಾಂ ಕೇಳ್ರಿ ಡಾಕ್ಟರ್ ಇದ್ದಾರೆ, ನೇರವಾಗಿ ಪ್ರಶ್ನೆ ಕೇಳ್ರಿ. ನನಗೆ ಈ ಸದ್ಯಕ್ಕೆ 57 ವಯಸ್ಸು ರೀ. ಹೇಳ್ರಿ. ನನಗೆ ಈ ಸದ್ಯ 57 ವರ್ಷ ವಯಸ್ಸು ರೀ. ನಾನು ಮಗುವಾಗಿದ್ದಾಗ ಮೈ ತುಂಬಾ ಗುಳ್ಳೆಗಳು ಎದ್ದು ಕಣ್ಣಿನಲ್ಲಿ ಗುಳ್ಳೆಗಳೆದ್ದು ಮಗು ತರಣೆಗೆ ಅರಿವಿಲ್ಲದೆ ತಿಕ್ಕಿಕೊಂಡು ಅದು ಅಲ್ಲೇ ಒಡೆದು ಬೆಳಗಾಗಿದೆ. ಈಗ ನನಗೆ ಕಣ್ಣು ಕಾಣುವುದಿಲ್ಲ, ಒಂದು ಕಣ್ಣಿನಿಂದ ಮಾತ್ರ ನಡೀತಾ ಇದೆ. ಹೀಗಾಗಿ ಆ ಕಣ್ಣನ್ನ ತೆಗೆಯಲು ಸಾಧ್ಯವೇ? ಕರಿಗುಡ್ಡೆ ಅದು ಹುಣ್ಣಾಗಿ ಅದು ಕಲೆ ಉಳ್ಕೊಂಡಿದ್ರೆ, ಬರೀ ಬೇರೆದೆಲ್ಲ ಕಣ್ಣಿದ್ದು ಸರಿ ಇದ್ರೆ ಅದಕ್ಕೆ ನಾವು ಕಾರ್ನಿಯಲ್ ಟ್ರಾನ್ಸ್ಪ್ಲಾಂಟ್ ಮಾಡ್ಬೋದು. ಸತ್ತೋರ್ ಗುಡ್ಡೆ ಟ್ರಾನ್ಸ್ಪ್ಲಾಂಟ್ ಮಾಡ್ತೇವಲ್ಲ, ಆ ತರ ಮಾಡಿ ಮಾಡ್ಬೋದು. ಕರಿಗುಡ್ಡೆ ಅಷ್ಟೇ ಇದು ತೊಂದರೆ ಇದ್ರೆ, ಕಲೆ ಉಳ್ಕೊಂಡಿದ್ರೆ. ನೀವು ಒಂದ್ಸತಿ ಬಂದು ಪರೀಕ್ಷೆ ಮಾಡಿಸಿ, ಅದ್ರದ್ದು ಆ ತರ ಅಷ್ಟೇ ಇದ್ರೆ ನಾವು ಮಾಡ್ಬೋದು. ಕರಿಗುಡ್ಡೆ ಹಾಕ್ಬೋದು. ಅಲ್ಲ ಇದು ಐ ಡೊನೇಷನ್ ಮಾಡಿರ್ತಾರಲ್ಲ, ಸತ್ತೋರ್ ಗುಡ್ಡೆ ದಾನ ಮಾಡಿರ್ತಾರಲ್ಲ, ಕಣ್ಣು ದಾನ ಮಾಡಿರ್ತಾರಲ್ಲ, ಅವರಿಂದ ತಗೊಂಡು ಅದು ಹಾಕ್ತೀವಿ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು, ನಮಸ್ಕಾರ. ಸಮಯ ಆಗ್ತಾ ಬಂದಿದೆ. ಹಲೋ ಡಾಕ್ಟ್ರೆ, ಇಷ್ಟೊತ್ತು ನಮ್ಮ ಎಸ್ ಡಿ ಎಂ ಆರೋಗ್ಯ ಸಂವಾದದಲ್ಲಿ ಬಾಲ್ಯದ ಕುರುಡುತನ ತಡೆಗಟ್ಟುವಿಕೆ ಮತ್ತು ಅದರ ನಿರ್ವಹಣೆ ಕುರಿತು ಸಾಕಷ್ಟು ಮಾಹಿತಿಗಳನ್ನು ತಿಳಿಸ್ಕೊಟ್ರಿ. ಡಾಕ್ಟ್ರು ನಿಮಗೆ ಎಸ್ ಡಿ ಎಂ ಅಲ್ಲಿ ವಾರದ ಯಾವ ದಿನಗಳಲ್ಲಿ ಲಭ್ಯ ಇರ್ತಾರಂದರೆ ಮಂಗಳವಾರ, ಗುರುವಾರ ಮತ್ತು ಶನಿವಾರದಂದು ಲಭ್ಯ ಇರ್ತಾರೆ. ದೂರವಾಣಿ ಸಂಖ್ಯೆ 08-3624-7740. ಆಸ್ಪತ್ರೆ ಯಾವುದೇ ವಿಚಾರಣೆಯನ್ನು ನೀವು ದೂರವಾಣಿ ಮೂಲಕ ಸಂಪರ್ಕಿಸಬೇಕಾದ್ರೆ 08-3624-7777. ಇನ್ನೊಂದು ದೂರವಾಣಿ ಸಂಖ್ಯೆ 23-2-1-0-0-0. ಇನ್ನೊಂದು ದೂರವಾಣಿ ಸಂಖ್ಯೆ 718-7-0-0-0. ಈ ನಂಬರಿಗೆ ಕರೆ ಮಾಡಿದರೆ ಡಾಕ್ಟರು ನಿಮಗೆ ಹೆಚ್ಚಿನ ಮಾಹಿತಿಯನ್ನು ತಾವು ಪಡೆದುಕೊಳ್ಬೋದು. ನಾವು ಈ ವಾರದ ಬಹುಮಾನದ ಪ್ರಶ್ನೆ ಏನಪ್ಪ ಅಂದರೆ, ಮಕ್ಕಳಲ್ಲಿ ಯಾವ ಎಚ್ಚರಿಕೆ ಚಿಹ್ನೆಗಳನ್ನು ಕಂಡರೆ ತಕ್ಷಣ ಕಣ್ಣಿನ ವೈದ್ಯರನ್ನು ಕಾಣಬೇಕು? ಯಾವುದಾದರೂ 2 ಚಿಹ್ನೆಗಳನ್ನು ತಿಳಿಸ್ರಿ. ಉತ್ತರವನ್ನು ಪೋಸ್ಟ್ ಕಾರ್ಡ್ನಲ್ಲಿ ಬರೆದು ಕಳುಹಿಸುವವರು ಸಂಪೂರ್ಣ ವಿಳಾಸದೊಂದಿಗೆ ಪ್ರಾಂಶುಪಾಲರು, ಎಸ್ ಡಿ ಎಂ ವೈದ್ಯಕೀಯ ಕಾಲೇಜು, ಮಂಜುಶ್ರೀನಗರ, ಸತ್ತೂರು, ಧಾರವಾಡ. ಕಾರ್ಯಕ್ರಮದ ನಂತರ 10 ದಿನದೊಳಗೆ ತಲುಪುವ ಉತ್ತರಗಳನ್ನು ಬಹುಮಾನಕ್ಕೆ ನಾವು ಪರಿಗಣಿಸಲಾಗ್ತದೆ. ಇನ್ನು ಕಳೆದ ವಾರ ಕೇಳಿದ ಪ್ರಶ್ನೆ ಏನಪ್ಪ ಅಂದರೆ, ಭೌತ ಚಿಕಿತ್ಸೆಯು ಪಾರ್ಕಿನ್ಸನ್ನ ರೋಗಿಗಳಿಗೆ ಹೇಗೆ ಸಹಾಯಕವಾಗಬಹುದು ಅಂತ ಪ್ರಶ್ನೆ ಇತ್ತು. ಇದಕ್ಕೆ ಸರಿಯಾದ ಉತ್ತರವನ್ನು ನೀಡಿದವರು ಕುಮಾರಿ ಸಮೃದ್ಧಿ ಗದಾಡಿಯವರು, ಕುಂಬಾರವೋಣಿ ನಾಗನೂರು ಅಂಚೆ ತಾಲೂಕು ಗೋಕಾಕ್ ಜಿಲ್ಲೆ ಬೆಳಗಾವಿ. ಕುಮಾರಿ ಸಮೃದ್ಧಿ ಗದಾಡಿಯವರಿಗೆ ಅಭಿನಂದನೆಗಳು. ಇದಕ್ಕೆ ಸರಿಯಾದ ಉತ್ತರ ಏನಪ್ಪ ಅಂತಂದರೆ, ಈ ರೋಗವು ಚಲನಶೀಲತೆ, ಸಮತೋಲನ ಮತ್ತು ಮೋಟಾರ್ ನಿಯಂತ್ರಣದಲ್ಲಿ ಸಮಸ್ಯೆ ಉಂಟಾದರೆ ಭೌತ ಚಿಕಿತ್ಸೆ ಇದನ್ನು ನಿಭಾಯಿಸಲು ಸಹಕಾರಿಯಾಗುತ್ತದೆ ಅನ್ನೋದನ್ನು ಸರಿಯಾದ ಉತ್ತರವನ್ನು ಕೊಟ್ಟಿರ್ತೀರಿ, ತಮಗೆ ಅಭಿನಂದನೆಗಳು. ಇನ್ನು ಎಸ್ ಡಿ ಎಂ ಆರೋಗ್ಯ ಸಂವಾದ ಕಾರ್ಯಕ್ರಮದಲ್ಲಿ ಮುಂದಿನ ಮಂಗಳವಾರ ವಿಷಯ ಏನಪ್ಪ ಅಂದರೆ ಸಂತಾನಹೀನತೆಯ ಕಾರಣಗಳು ಮತ್ತು ಲಭ್ಯವಿರುವ ಚಿಕಿತ್ಸೆಗಳು, ಈ ಕುರಿತು ಮಾತನಾಡಲಿಕ್ಕೆ ಬರ್ತಾ ಇದ್ದಾರೆ.